ಹೆಸರು ಸರ್ ಎಲ್ಲಿಂದ? ಸರ್ ದೀಪ್ರಕಾಶ್ ಅಂತ, ಗಬ್ಬೂರಿಂದ, ರಾಯಚೂರು ಜಿಲ್ಲಾ ಗಬ್ಬೂರು. ಸರ್ ಇದು ಸಂಸ್ಕರಣಾ ಘಟಕ ರಾಯಚೂರಲ್ಲಿ. ಸರ್ ಎಲ್ಲಿಂದ ಬರುತ್ತೆ ಸರ್ ಅದು? ಗೌರ್ಮೆಂಟ್ ಇಂದ ಯಾವ ಸ್ಕೀಮ್ ಬರ್ತದೆ ಸರ್? ಹೇಳ್ತಾರೆ ಸರ್, ಈಗಾಗಲೇ ಹೇಳಿದ್ರು ಸರ್, ಇನ್ನೊಮ್ಮೆ ಹೇಳಿ ಸಂಸ್ಕರಣೆ ಇದು, ಈ ಒಂದು ಸಂಸ್ಕರಣ. ನೀವು ಏನು ಆಹಾರ ಸಂಸ್ಕರಣೆ ಮಾಡಬೇಕು ಅಂತ ಒಂದು ಐಡಿಯಾ ಇದೆ ಇವ್ರೆ ನಿಮ್ಗೆ? ತೊಗರಿ ಒಳ್ಳೇದು, ಒಳ್ಳೇದು. ಇಲ್ಲಿ ಕೇಳಿ, ಬಾರಿ ಒಳ್ಳೆ ನಿಮ್ಗೆ ಐಡಿಯಾ ಬಂದಿದೆ. ನಮ್ಮ ರಾಯಚೂರಲ್ಲಿ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಫೀಸ್ ನಂಬರ್ಗೆ ಒಂದು ಫೋನ್ ಮಾಡಿ, ಸ್ವಾಮಿ ನಮಗೆ ಪಿ ಎಂ ಎಫ್ ಎಂ ಇ ಸ್ಕೀಮ್ ಅಲ್ಲಿ ನಾನು ಸಂಸ್ಕರಣೆ ಮಾಡಬೇಕು ಅಂತ ಇದ್ದೀನಿ, ನನಗೆ ಸಹಾಯಧನದ ಡೀಟೇಲ್ಸ್ ಎಲ್ಲ ಬೇಕು ಅಂತ ಹೇಳಿ, ಈಗ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಇಲ್ಲಿ ನಾವು ತಗೊಳ್ತೀವಿ. ನಮ್ಮ ಆಫೀಸಿಂದಲೇ ನಿಮಗೆ ಕರೆ ಬರುತ್ತೆ. ಇಲ್ಲಿ ನಂಬರ್ ತಗೊಂಡು ನೀವು ಸ್ವಲ್ಪ ನಂಬರ್ ಹೇಳ್ತೀರಾ? ನಿಮ್ದು ಕೊಡಿ. ನಮ್ದು 99 011 30 157 ಸರ್. ಸರಿ ಬಿಡಿ ಸರ್. ಮತ್ತೆ ಸರ್, ಸರ್ ಕೇಳಿ, ಒಂದು ಎಫ್ ಐ ಡಿ ಇತ್ತು ಸರ್, ಅದು ಅಮೌಂಟ್ ಬಂದಿಲ್ಲ ಸರ್. ಅದು ತೊಗರಿ ಲಾಸ್ ಆಗಿತ್ತು ಅದು ಕೂಡ, ಅದು ಇದಕ್ಕೆ ಇಲ್ಲಿ ಈ ಕಾರ್ಯಕ್ರಮ ಸಂಬಂಧಿಸಿಲ್ಲ. ಅಲ್ಲ ಸರ್, ಎಫ್ ಐ ಡಿ ಇತ್ತು ಸರ್ ನಮ್ ಕಡೆ, ಅಮೌಂಟ್ ಬಂದಿಲ್ಲ. ಎದಕ್ಕೆ ಸರ್ ಗೌರ್ಮೆಂಟ್ ಇಂದ? ಅದು ನೀವು ಇನ್ನೊಂದ್ಸರಿ ಅಲ್ಲಿ ಜಿಲ್ಲಾ ಕೃಷಿ ಇಲಾಖೆಗೆ ಸಂಪರ್ಕ ಮಾಡಿ. ಅಲ್ಲಿ ಕೇಳಿದೆ ಸರ್, ಅದು ಗೌರ್ಮೆಂಟ್ ಇಂದ ಫಂಡ್ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಹಂಗ ಇದು ಮಾಡೋದು ಈಗ ಆ ವಿಷಯ ನಾವು ಮಾತಾಡಲ್ಲ, ಮುಂದಿನ ಕಡೆ ನೋಡೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ ಸರ್, ಹೆಸರೇಳಿ ಎಲ್ಲಿಂದ? ಹಲೋ ಹೆಸರೇಳಿ ಎಲ್ಲಿಂದ ಸರ್? ನಾನು ಬಾಗಲಕೋಟೆಯಿಂದ ಎಎಲ್ ಬಡಿಗೇರಿ ಅಂತ ಶಿಕ್ಷಕರು ಮಾತಾಡ್ತಾ ಇದ್ದೀವಿ. ಕೇಳಿ ಬಡಿಗೇರಿ ಅವರು. ಸರ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಜೋಳವನ್ನು, ಬಿಳಿ ಜೋಳವನ್ನ ಬೆಳೀತಾರೆ. ಹೌದು. ಅದನ್ನ ಯಾವ ರೀತಿ ಸಂಸ್ಕರಿಸಿ ಅದರ ಮೌಲ್ಯವನ್ನು ಹೆಚ್ಚಿಸಿ? ಬಡಿಗೇರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ಬಾಗಲಕೋಟೆ ಜಿಲ್ಲೆಯವರು, ನೀವು ಜೋಳ ಬೆಳಿತೀರಿ ಅಂತ ಹೇಳಿದ್ರಿ. ಜೋಳದ ಜೊತೆಗೆ ಅಲ್ಲಿ ದ್ರಾಕ್ಷಿ, ಒಣದ್ರಾಕ್ಷಿ ಇದೆ ಸರ್. ಇದೆ, ಅದು ನೀರಾವರಿ. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೀತಾ ಇರೋದು. ಇಲ್ಲಿ ಕೇಳಿ, ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಎಲ್ಲಾ ತರದ ಬೆಳೆಗಳಿವೆ. ನೀವು ಜೋಳದಲ್ಲಿ ಏನ್ ಸಂಸ್ಕರಣೆ ಮಾಡಬಹುದು ಅಂದ್ರೆ, ನಾನು ಆಗ್ಲೇ ಮಾತಾಡ್ತಾ ಇದ್ದಾಗ ಹೇಳಿದೆ, ಜೋಳದ ರೊಟ್ಟಿನ ಅಲ್ಲಿ ಮಾಲದಂಡಿಯಿಂದ ತಗೊಂಡೋಗಿದ್ದಂತ ಜೋಳದಿಂದ ರೊಟ್ಟಿ ಮಾಡಿ ಶಿಗ್ಗಾವಲ್ಲಿ ಅಮೆರಿಕ ಅವರಿಗೆ ಕಳಿಸ್ತಾ ಇದ್ದಾರೆ. ನೀವು ರೊಟ್ಟಿ ಮಾಡಬಹುದು. ರೊಟ್ಟಿ ಅಲ್ಲದೆ ಜೋಳದಲ್ಲಿ ಮಿಲ್ಲೆಟ್ಸ್ ಅಂದ್ರೆ, ಇವಾಗ ಸಿರಿಧಾನ್ಯಗಳಂದ್ರೆ ಪರ್ಟಿಕ್ಯುಲರ್ಲಿ ಈ ಜೋಳಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡುತ್ತೆ. ಈ ಜೋಳದಿಂದ ನೀವು ಏನೇನು ಮಾಡಬಹುದು, ಅದಕ್ಕೆ ಏನೇನು ಮಷಿನರಿ ಬೇಕು ಅಥವಾ ಸಲಕರಣೆಗಳು ಬೇಕು, ಅದನ್ನೆಲ್ಲದಕ್ಕೂ ಸಹಾಯಧನ ಪಿ ಎಂ ಎಫ್ ಎಂ ಇ ಸ್ಕೀಮ್ ನಲ್ಲಿ ಕೊಡ್ತೀವಿ. 15 ಲಕ್ಷದವರೆಗೆ ಸಹಾಯಧನ, 50% ಪ್ರಾಜೆಕ್ಟ್ ಕಾಸ್ಟ್. ನೀವು 30 ಲಕ್ಷದ ನೀವು ಪ್ರಾಜೆಕ್ಟ್ ಹಾಕಿದ್ರೆ ಗಿರಣಿದಾಗ್ಲಿ, ಪಾತ್ರೆ, ಪಗಾರ, ಮತ್ತೆ ಟೇಬಲ್ಸ್, ಚೇರ್ಸ್, ಒಂದು ಸ್ಮಾಲ್ ಶೆಡ್ಡು, ಅದರಲ್ಲಿ ಏನೇನ್ ಮಾಡಕ್ಕಾಗುತ್ತೋ ಅಂತ ಮೆಷಿನರಿಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತೀವಿ. ಅದಕ್ಕೆ ಪಿ ಎಂ ಎಫ್ ಎಂ ಇ ಸ್ಕೀಮ್ ಅಲ್ಲಿ ನಿಮ್ಮ ಅಲ್ಲಿ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಫೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಡಿ ಸಿ ಆಫೀಸು, ಇಲ್ಲ ಝಡ್ ಪಿ ಆಫೀಸು, ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮ ಪಿ ಎಂ ಎಫ್ ಎಂ ಇಯ ಡಿ ಆರ್ ಪಿಸ್ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಗೆ ಕೈ ಹಿಡಿದು ನಿಮಗೆ ಎಲ್ಲಾ ತರದ್ದು DPR ಅಂತೀರಿ ನೋಡಿ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್, ಅದನ್ನ ಮಾಡಿ ಬ್ಯಾಂಕ್ ಅಲ್ಲಿ ಸಾಲಕ್ಕೇನ್ ಬೇಕೋ ಮತ್ತೆ ನಾವು ಕೊಡುವಂತ ಸಬ್ಸಿಡಿ ನಿಮ್ಮ ಅಕೌಂಟ್ ಬರೋವರೆಗೂ ಅವ್ರ ಕೈ ಹಿಡಿದು ನಿಮ್ಗೆ ಸಹಾಯ ಮಾಡ್ತಾರೆ. ಅದೇ ಕ್ಯಾಪೆಕ್ಸ್ ಸಂಸ್ಥೆ ಮಾಡ್ತಾ ಇರುವಂತ ಕೆಲಸ ಪಿ ಎಂ ಎಫ್ ಎಂ ಇ ಯೋಜನೆಯಲ್ಲಿ. ನಮಸ್ಕಾರ. 16 ಆಯ್ಕೆಗಳ ನಮ್ಮ ಯುವಕ ಯುವತಿಯರಿಗೆ ಈ ಒಂದು ಕೃಷಿ ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ 16 ಅವಕಾಶಗಳಿದಾವೆ ಅಂತ ತಾವು ಹೇಳ್ತಾ ಇದ್ದೀರಿ. ಈಗಾಗಲೇ ಸಾವಿರಾರು ಜನ ಈ ಒಂದು ಯೋಜನೆಯ ಉಪಯೋಗ ಪಡ್ಕೊಂಡಿದ್ದಾರೆ. ನಮ್ಮ ಯುವಕ ಯುವತಿಯರು ಈ ಒಂದು ಯೋಜನೆ ಆರಂಭ ಮಾಡಲಿ ಅಂತಾನೆ ಕೂಡ ತಾವು ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀರಿ. ಹೆಸರೇಳಿ ಸರ್, ಮುಂದಿನ ಕರೆ ನೋಡೋಣ. ಹಲೋ ಹಲೋ, ಹೆಸರೇಳಿ ಏನಿದೆ? ನಮಸ್ಕಾರ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ ನೀವು. ಶ್ರೀನಿವಾಸಪುರ ತಾಲೂಕು ಸೋಸ್ಟ್ರೈ ಗ್ರಾಮದಿಂದ ಸ್ಮಾರ ಶೆಟ್ಟಿ ಮಾಡೋ. ನಮಸ್ಕಾರಗಳು ಗುರುಗಳೇ. ಪ್ರಶ್ನೆ ಕೇಳಿ. ಸರ್ ಈಗ ನಾನು ಕೃಷಿ ಬೇಸಾಯದಲ್ಲಿ ಮುಚ್ಕೊಂಡು ಜೋಳ ಬೆಳೆದು ನೀವು ಕೊಟ್ಬಿಡ್ತಾ ಇದ್ದೀನಿ ಒನ್ ಪಾಯಿಂಟ್, ನೀರಾವರಿಯಲ್ಲಿ ಭತ್ತ ಒಂದು ಬೆಳೀತಾ ಇದ್ದೀನಿ, ಅದನ್ನ ಮೌಲ್ಯಮಾಪನ ಯಾವ ರೀತಿ ಮಾಡುದು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಗುರುಗಳೇ. ಆಯ್ತು, ಉತ್ತರ ಕೊಡ್ತಾರೆ. ನೀರಾವರಿಯಲ್ಲಿ ಭತ್ತ ಬೆಳೀತಾರಂತೆ, ಅದು ಯಾವ ತರ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಒಂದು ಮುಸ್ಕಿನ ಜೋಳ ಯಾವ್ದು ಮತ್ತೆ ಭತ್ತದ ಯಾವ್ದು ಅಂತ ಹೇಳ್ತಾರೆ. ಈಗಾಗಲೇ ವ್ಯವಸ್ಥಾಪಕ ನಿರ್ದೇಶಕರು ಹಿಂದೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಯಾವುದೇ ಈಗ ಹೊಸದಾಗಿ ಏನ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಬೆಳೆಗಳಲ್ಲಿ ಹಿಂದೆ ನಿಮ್ಮ ಅಜ್ಜಿ ತಾತ ಇದ್ದಾಗ ಯಾವ ಪದಾರ್ಥಗಳನ್ನ ಮಾಡ್ತಿದ್ರು ಅವೆಲ್ಲ ಪದಾರ್ಥಗಳಲ್ಲಿ ಮೌಲ್ಯವರ್ಧನೆ ಮಾಡೋಕೆ ಅವಕಾಶ ಇದೆ. ಈಗ ಅಕ್ಕಿ ಭತ್ತ ಹೇಳಿದ್ರೆ ಭತ್ತವನ್ನ ನೀವು ಗದ್ದೆನಲ್ಲೇ ಮಾರೋದ್ರ ಬದಲು ಅದನ್ನ ತಂದು ಒಣಗಿಸಿ ಕಣದಲ್ಲಿ ಒಣಗಿಸಿ ಅದಾದ್ಮೇಲೆ ಅದನ್ನ ಮಿಲ್ ಮಾಡಿ ಗ್ರೇಡಿಂಗ್ ಮಾಡಿ ಅಕ್ಕಿಗಳನ್ನ ಅಕ್ಕಿನ ಮಾರಿದ್ರೆ ಒಂದು ರೇಟ್ ಸಿಗುತ್ತೆ, ಅದು ಒಂದು ಕೂಡ ಸಂಸ್ಕರಣೆ ಆಗ್ತದೆ. ಮೌಲ್ಯವರ್ಧನೆ ಮಾಡಬೇಕಾದಾಗೆ ಆ ಗ್ರೇಡಿಂಗ್ ಮಾಡೋದನ್ನ ಪ್ಯಾಕಿಂಗ್ ಮಾಡಿ ಒಂದು ಬ್ರ್ಯಾಂಡಿಂಗ್ ಮಾಡಿ ಮಾರಕ್ಕೂ ಅವಕಾಶ ಇದೆ, ಹಾಗಾಗಿ ಅದನ್ನು ಮಾಡಕ್ ಇದೆ. ಮತ್ತೆ ಮುಸ್ಕಿನ ಜೋಳದಲ್ಲಿ ಹೇಳ್ತಿದ್ರಿ, ಮುಸ್ಕಿನ ಜೋಳದಲ್ಲಿ ಕೇವಲ ಬರೀ ಜೋಳವನ್ನ ಏನು ಪೌಲ್ಟ್ರಿ ಸಾಗಾಣಿಕೆಗಾಗಿ ಫೀಡ್ಗೆ ಕೊಡುವಂತ ಜೋಳವನ್ನ ಬೆಳೆಯೋದ್ರ ಬದಲು ಬೇಬಿ ಕಾರ್ನ್ ಬೆಳೀತಾರೆ, ಸ್ವೀಟ್ ಕಾರ್ನ್ ಬೆಳೀತಾರೆ, ಈ ತರದನ್ನ ಬೆಳೆಗಳಿಗೆ ಹೋಗೋದ್ರಿಂದ ಹೆಚ್ಚಿನ ಲಾಭ ಇಳುವರಿಯನ್ನು ಪಡೆದುಕೊಳ್ಳೋಕೆ ಲಾಭವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಮತ್ತೆ ಅದು ಕನ್ಸಂಪ್ಷನ್ ಕೂಡ ಹೆಚ್ಚಿಗೆ ಗಣನೀಯವಾಗಿ ನಗರ ಪ್ರದೇಶಗಳಲ್ಲಿ ಆಗೋದ್ರಿಂದ ಬಳಕೆಗೆ ಸಾಧ್ಯ ಆಗ್ತದೆ. ಒಂದು ಎರಡನೇದು, ನಿಮ್ಮ ಜಿಲ್ಲೆಗಳಲ್ಲಿ ಬೆಳೀತಾ ಇರುವಂತ ಬೆಳೆಗಳಿಗೆ ಯಾವೆಲ್ಲ ಹೊಸ ಪದಾರ್ಥಗಳನ್ನ ಮಾಡಕ್ ಅವಕಾಶ ಇದೆ ಅನ್ನೋದನ್ನ ತಮ್ಮ ಜಿಲ್ಲೆಯಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೋದ್ರೆ ಅಲ್ಲಿ ಸಾಕಷ್ಟು ಪದಾರ್ಥಗಳನ್ನ ಅಲ್ಲೇ ಅಡುಗೆ ಮಾಡಿ ಅಥವಾ ಬೇರೆ ಕನ್ಫೆಕ್ಷನರಿ ಪ್ರಾಡಕ್ಟ್ಸ್ ಗಳನ್ನ ಮಾಡಿ ನಿಮ್ಗೆ ತೋರಿಸ್ಕೊಡ್ತಾರೆ, ಅದನ್ನ ಸೌಲಭ್ಯವನ್ನ ನೀವು ಪಡ್ಕೋಬಹುದು. ಮತ್ತೆ ಅದನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಸೌಲಭ್ಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಇದೇ ಯೋಜನೆಯಲ್ಲಿ ಕೂಡ ಸ್ಥಾಪನೆ ಮಾಡಿದೀವಿ, ಅಲ್ಲಿ ಕೂಡ ನೀವು ಸಂಸ್ಕರಣೆ ಮಾಡ್ಕೊಂಡು ಬರೋದಕ್ಕೂ ಅವಕಾಶ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ತುಂಬಾ ಮಹತ್ವವಾದ ಒಂದು ವಿಷಯವನ್ನ ಇವತ್ತು ನಾವು ನೇರ ಪ್ರಸಾರದಲ್ಲಿ ಮಾಡ್ತಾ ಇದ್ದೇವೆ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ. ನಮಸ್ಕಾರ ಸರ್, ನಾನು ವಿಜಯಪುರ ಜಿಲ್ಲೆ ಹಿಂದಿ ತಾಲೂಕು ಹಂಜಿ ಗ್ರಾಮದಿಂದ ಸುರೇಶ್ ಹುಗಾರ ಅಂತ ಮಾತಾಡೋದು ಸರ್. ಪ್ರಶ್ನೆ ಕೇಳಿ ಸರ್. ನಮ್ದು ಒಂದು 200 ಎಕರೆ ನಿಂಬೆ ಇದೆ ಸರ್. ಏನು 200 ಎಕರೆ ನಿಂಬೆ? 200 ಬಡ್ಡಿ ನಿಂಬೆ ಗಿಡ ಇದೆ ಸರ್. 200 ನಿಂಬೆ? ಸರ್ ಅದು ಸ್ವಲ್ಪ ಜಾಸ್ತಿ ಕಾಯಿಗಳು ಆಗೋದಿಲ್ಲ ಸರ್, ಮಾಹಿತಿ ಅದರಿಂದ ಏನ್ ಪರಿಹಾರ? ಅಲ್ಲ, ನಮ್ದು ಸಂಸ್ಕರಣೆ ಮಾಡದಿದ್ರೆ ನಾವು ಹೇಳ್ತಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ, ನೀವು ಈ ಕಾರ್ಯಕ್ರಮ ಸಂಬಂಧ ಇಲ್ಲ. ಆದ್ರೆ ನೀವು ನಿಂಬು ಉತ್ಪನ್ನಗಳ ಸಂಸ್ಕರಣೆ ಬಗ್ಗೆ ವಿಚಾರ ಮಾಡಿ ನಿಮ್ಮ ಜಿಲ್ಲಾ ಕೃಷಿ ತೋಟಗಾರಿಕಾ ಮತ್ತೆ ಕೃಷಿ ನಿರ್ದೇಶಕರನ್ನು ಸಂಪರ್ಕ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ. ಹಲೋ ಸರ್, ತುಂಬಾ ಮಹತ್ವವಾದ ವಿಷಯ, ಕೃಷಿ ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಯುವಕ ಮತ್ತು ಯುವತಿಯರು ಈ ಒಂದು ಕಾರ್ಯಕ್ರಮವನ್ನ ಆರಂಭಿಸಬಹುದು. ಹೆಸರು ಹೇಳಿ, ಎಲ್ಲಿಂದ? ಬಾರ್ಲಿ ಬರ್ನ ಮಾಡ್ಬೇಕಂತ ಹೆಂಗ್ ಮಾಡ್ಬೇಕು ಅಂತ ಹೇಳ್ಬೇಕು. ಬಾರ್ಲಿ ನೋಡ್ರಿ, ಬಾರ್ಲಿ ಬೆಳೀತಾರಂತೆ. ಬಾರ್ಲಿ ಬೆಳೀತಾ ಇದ್ದೀರಾ? ಸೋಯಾಬೀನ್. ಸೋಯಾಬೀನ್ ಬೆಳೀತಾ ಇದ್ದೀರಿ? ಸೋಯಾ ಉತ್ಪನ್ನ ನೀವು ತಯಾರು ಮಾಡ್ಬೋದಲ್ಲ ನೋಡಿ. ಇಡ್ಬೇಕಂತ ಹೇಳ ಅದಕ್ಕ ಹೆಂಗ್ ಇಡ್ಬೇಕು ಸಂಗ್ರಹ ಮಾಡಂತ್ರಿ. ಹತ್ತಾರು ಉತ್ಪನ್ನಗಳ ಸಂಸ್ಕರಣೆ ಮಾಡ್ಲಿಕ್ಕೆ ತಮಗೆ ಅವಕಾಶ ಇದೆ ಹೇಳಿ ಸರ್. ಶಿವಪ್ರಕಾಶ್ ಅವರು ಹೇಳ್ತಾರೆ. ಈಗ ಸೋಯಾಬೀನ್ ನೀವು ಬೆಳೀತಾ ಇದ್ದೀರಿ, ಸೋಯಾಬೀನ್ ನೀವು ಮಾರುಕಟ್ಟೆಲಿ ಮಾರಿದ್ರೆ ಒಂದು ಬೆಲೆ ಇರುತ್ತೆ. ಈಗ ನಮ್ಮ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ನಾವು ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅಂದ್ರೆ, ಆ ಸೋಯಾಬೀನ್ ನೀವು ಸಂಸ್ಕರಣೆ ಮಾಡಿದಾಗ ಆಹಾರ ಸಂಸ್ಕರಣೆ ಅನ್ನೋ ಒಂದು ಪದ ನಾವು ಯೂಸ್ ಮಾಡ್ತಾ ಇದ್ದೀವಿ. ನೀವು ಆಹಾರ ಸಂಸ್ಕರಣೆ ಮಾಡಿದೆ, ಎಣ್ಣೆ ಬೀಜ, ಎಣ್ಣೆ ಬೀಜನ ನೀವು ಎಣ್ಣೆ ತೆಗದಿ ಮಾರಿದ್ರೆ, ಸೋಯಾಬೀನ್ ಮಾರಿದ್ರೆ ಒಂದು ಬೆಲೆ ಸಿಗುತ್ತೆ, ಬಟ್ ಎಣ್ಣೆ ಬೀಜನ ತೆಗೆದು ಎಣ್ಣೆ ಮಾಡಿ ಮಾರ, ಈ ಎಣ್ಣೆ ಮಾಡೋ ಅಂತ ಒಂದು ಕೆಲಸ ಇದೆಯಲ್ಲ, ಅದನ್ನ ನಾವು ಸಂಸ್ಕರಣೆ ಅಂತೀವಿ, ಆಹಾರ ಸಂಸ್ಕರಣೆ ಅಂತೀವಿ. ಆಯ್ತಲ್ಲ, ಅದಕ್ಕೆ ಎರಡರಷ್ಟು ಬೆಲೆ ಸಿಗ್ಬಹುದು, ಮೂರಷ್ಟು ಸಿಗ್ಬಹುದು. ಅದಕ್ಕೆ ಡೈರೆಕ್ಟ್ ಆಗಿ ನೀವು ಬೆಳೆನೇ ಮಾರೋದ್ರ ಬದಲ ಅದನ್ನ ಆಹಾರ ಸಂಸ್ಕರಣೆ ಮಾಡಿ ಮಾರಿ, ನೀವು ಮಾಡ್ತಾ ಇಲ್ಲ ರೈತರು ಅಂದ್ರೆ ನಿಮ್ಮ ಮಕ್ಕಳಾದ್ರೂ ಮಾಡಲಿ ಅಂತ ನಾವು ನಿಮ್ಗೆ ಈ ಯೋಜನೆಯಿಂದ ಒಂದು ಎಲ್ಲಾ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಆಹಾರ ಸಂಸ್ಕರಣೆ ಮಾಡಿ ಎಣ್ಣೆ ಬೀಜದ ಗಾಣಗಳು ಹಾಕೊಂಡು ಎಣ್ಣೆಯನ್ನ ಮಾಡಿ ಮಾರಿ, ಅವಾಗ ನಿಮ್ಗೆ ಮೌಲ್ಯವರ್ಧನೆ ಹೆಚ್ಚಿನ ಲಾಭ ಸಿಗುತ್ತೆ ಅಂತ ನಾವು ಹೇಳ್ತಾ ಇರೋದು. ಧನ್ಯವಾದಗಳು. ಓಕೆ, ಮುಂದಿನ ಕರೆ ನೋಡೋಣ. ಕಾರ್ಯಕ್ರಮ ಕೇಳ್ತಾ ಇರಿ ತಾವು, ಮುಂದಿನ ಹೆಸರು ಹೇಳಿ ಸರ್. ಎಲ್ಲಿಂದ? ಹಲೋ, ಕೇಳಿ, ಪ್ರಶ್ನೆ ಕೇಳಿ. ತ್ರಿಮೂರ್ತಿ ನಮಸ್ಕಾರ ಸರ್, ನಾನು ನಮಸ್ಕಾರ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಸರ್, ಎರಡು ಪ್ರಶ್ನೆ ಇದೆ. ಒಂದು ಅಧಿಕಾರಿಗಳಿಗೆ, ಸರ್ ತಾವು 15 ಲಕ್ಷ ಸಬ್ಸಿಡಿ ಅಂತ ಹೇಳಿದ್ರಲ್ಲ, ಹೌದು, ಇದು ಯಾವ ಯಾವ ಘಟಕಗಳಿಗೆ ಅನ್ವಯಿಸ್ತದೆ ಸರ್? ತಾವು ಯಾವ್ಯಾವ ಬೆಳೆ ಬೆಳಿತೀರಲ್ಲ ಅದನ್ನ ನೋಡ್ಕೊಳ್ಳಿ ನೀವು ಮೊದ್ಲೆ. ನಂಜನಗೂಡಿನವ್ರೇ, ಯಾವ್ದು ಇಲ್ಲ ಅನ್ನೋದಿಲ್ಲ, ನೀವು ಏನ್ ಮಾಡ್ಬೇಕಂತೀರ ಆಹಾರ ಸಂಸ್ಕರಣೆ? ನಾನು ಆಗ್ಲೇ ಮಾತಾಡಿದ್ರೆ ಕೇಳಿ, ರಾಜ್ಯಾದ್ಯಂತ ಒಂದೊಂದು ಜಿಲ್ಲೆಗೆ ಒಂದೊಂದು ಬೆಳೆ ಇರ್ತದೆ, ಸರ್ವರಿಗೂ ಅನುಕೂಲವಾಗಂತ ನಾನು ಕೇಳ್ತಾ ಇರೋದು ಸರ್. ಆಯ್ತು, ಒಳ್ಳೇದು, ಇಲ್ಲಿ ಕೇಳಿ. ಈಗ ಮೊದ್ಲು ಒಂದ್ ಡಿಸ್ಟ್ರಿಕ್ಟ್ ಗೆ ಒಂದು ಬೆಳೆಗೆ ಅಂತ ಒನ್ ODOP ಅಂತ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿತ್ತು. ಅದನ್ನ ಒನ್ ಡಿಸ್ಟ್ರಿಕ್ಟ್ ಅಲ್ಲಿ ಒಂದೇ ಪ್ರಾಡಕ್ಟ್ ಗೆ ಸರಿ ಹೋಗಲ್ಲ ಅಂತ ನೀವು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ ಆಹಾರ ಸಂಸ್ಕರಣೆ ಘಟಕ ಹಾಕಿದ್ರು ನಾವು 15 ಲಕ್ಷವರೆಗೆ ಸಬ್ಸಿಡಿ ಕೊಡ್ತೀವಿ. ನಿಮ್ಮ ಮನಸ್ಸಲ್ಲಿ ಯಾವ್ದಿದೆ ಹೇಳಿ. ನಂಜನಗೂಡು ರಸಬಾಳೆ, ಅದನ್ನ ನೀವು ಅದರಿಂದ ರಸಾಯನ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಅಮೆರಿಕಕ್ಕೆ ಬರ್ತೀರಾ, ನಾವು ಕೊಡ್ತೀವಿ ನಿಮ್ಗೆ ಅದಕ್ಕೆ 15 ಲಕ್ಷ. ಉದಾಹರಣೆ ಒಂದು ಉದಾಹರಣೆ ಅಂತ ನೀವು ಎಷ್ಟು ಬೇಕಾದ್ರೂ ಒಂದು 1000 ಕ್ಯಾಟಗರಿ ಸಭೆ ಇಲ್ಲಿ ನಮ್ಮ ಹತ್ರ ಆಲೆ 6,000 7,000 ಜನಕ್ಕೆ ಫೇಮಸ್ ಆಗಿರುತ್ತೆ. ನಂಜನಗೂಡು ರಸಬಾಳೆ ಅದು ದೇವರಸನಿಗೆ ಫೇಮಸ್ ಅದು. ಆಯ್ತು, ಎರಡನೇ ಪ್ರಶ್ನೆ ಗುರುಗಳೇ, ಅಕ್ಕಪ್ಪನಿಗೆ ತಿಮ್ಮಪ್ಪ ಗೌಡರಿಗೆ, ಸರ್ ದಯಮಾಡಿ ಅನುಪಮ ಮೀಣಾಮ್ ಅವರು ಸಚಿವರುಗಳನ್ನ ಫೋನಿಂಗ್ ಕಾರ್ಯಕ್ರಮಕ್ಕೆ ಕೊಡ್ತಿದ್ರು. ಇಬ್ರು ಸಚಿವರನ್ನ ಕೊಡಿದ್ರೆ, ಒಬ್ರು ಆರೋಗ್ಯ ಸಚಿವರು, ಇನ್ನೊಬ್ರು ಕೃಷಿ ಸಚಿವರು. 30 ಜನ ಸಚಿವರನ್ನ ತಾವು ಕರ್ಕಬಂದಿಲ್ಲ, ದಯವಿಟ್ಟು ತಿಂಗಳು ಒಬ್ಬರನ್ನ ಕೊಡಿ ಸರ್. ಬೇರೆ ಬೇರೆ ಇಲಾಖೆಗಳಿಗೂ ಸಮಸ್ಯೆಗಳಿರುತ್ತೆ, ಅದರ ಬಗ್ಗೆ. ಆಯ್ತು, ನಿಮ್ಮ ಮನವಿಯನ್ನ ನಾವು ವಿಚಾರ ಮಾಡ್ತೇವೆ ಮುಂದಿನ. ಕುಮಾರ್ ಸರ್, ನನ್ನ ಮನವಿ ಆಗಿದೆ, ನಾನು ಹಿಂಗೆ ಹೇಳ್ತಾ ಇರೋದು ಹಿಂಗೆ ಕೇಳ್ತಾ ಇರೋದಾಗಿದೆ, ಹೊಸ ವರ್ಷದಿಂದ ದಯಮಾಡಿ ಮಾಡಿ. ಆಯ್ತು, ಮಾಡ್ತೇವೆ. ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಕೃಷಿರಂಗ ಹೆಸರು ಹೇಳಿ ಸರ್, ಎಲ್ಲಿಂದ? ನಾವು ಬೆಳಗಾವಿ ಜಿಲ್ಲಾ ಅಸಲಿ ತಾಲೂಕ ಕಟಗೇರಿಯಿಂದ ಅಡಿಯಪ್ಪ ಅಗಲೇ ಮಾತಾಡುದು ಸರ್. ಕೇಳಿ ಅಡಿಯಪ್ಪ ಅವರೇ. ನಾವು ಉಳ್ಳಾಗಡ್ಡಿ ಹಾಕಿದೀವಿ ಸರ್. ಹೌದು, ಈಗ ನಮ್ಗೆ ತೆಗಿಲಕ್ ಬಂದವ, ಅದನ್ನ ಹೆಂಗ್ ಸಂಸ್ಕರಣೆ ಮಾಡಬೇಕು ಇಟ್ಕೋಬೇಕಾದ್ರ ನಾವು ಈಗ ಕೇಳಿ ಕೇಳಿ ಉಳ್ಳಾಗಡ್ಡಿ ಅದೇ ಈರುಳ್ಳಿ ಈಗ ನೋಡಿ, ಉಳ್ಳಾಗಡ್ಡಿ ಸಂಸ್ಕರಣೆ ಅಂದ ತಕ್ಷಣ ಅದನ್ನ ಎಲ್ಲೋ ಒಂದು ಕೋಲ್ಡ್ ರೂಮ್ ಅಲ್ಲಿ ಇಟ್ಟು ಪ್ರಿಸರ್ವ್ ಮಾಡೋದು, ಬೆಲೆ ಬಂದಾಗ ಮಾರೋದು, ಆ ತರದ ಅರ್ಥದಲ್ಲಿ ತಗೋಬೇಡಿ. ಅದನ್ನ ಪರಿವರ್ತಿಸ್ಬೇಕು. ಆಹಾರ ಸಂಸ್ಕರಣೆ ಉಳ್ಳಾಗಡ್ಡಿನ ನೋಡಿ, ಭಾವನಗರ ಅಂದ್ಬಿಟ್ಟು ಗುಜರಾತ್ ಅಲ್ಲಿ ಒಂದು 80 ಫ್ಯಾಕ್ಟ್ರಿಗಳಿವೆ, ಉಳ್ಳಾಗಡ್ಡಿನ ಡಿಹೈಡ್ರೇಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂಥದ್ದು ಬೆಳಗಾವಿನಲ್ಲಿ ಯಾರು ಮಾಡ್ತಾ ಇರೋರಿಗೆ ನಿಮ್ಮ ಬೆಳೆಯನ್ನ ಅವ್ರು ಕೊಟ್ಟರೆ ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತದೆ. ಅಥವಾ ನೀವೇ ಮಾಡ್ತೀರಿ ಅಂದ್ರೆ ಡಿಹೈಡ್ರೇಟಿಂಗ್ ಯೂನಿಟ್ ಅಂತ ಮಾಡ್ತಾರೆ ಆಹಾರ ಸಂಸ್ಕರಣೆಯಲ್ಲಿ, ಅದಕ್ಕೆ ಸ್ವಲ್ಪ ನೀವು ಕೈ ಹಾಕ್ಬಹುದು ಅನ್ಸುತ್ತೆ. ಅಂತದ್ದಿದ್ರೆ ನಮ್ಮ JD ಯೋಜನೆಗಳಿದ್ದಾವೆ, ತಮ್ಗೆ ಸಹಾಯವಾಣಿಯನ್ನು ಕೂಡ ನಾ ಹೇಳ್ತೀನಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ಕೊಡ್ತೇವೆ. ಮುಂದಿನ ಕರೆ, ಹಲೋ ಕೃಷಿರಂಗ ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ಭೀಮರಾಯನ್ ಸರ್, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿಂದ. ಕೇಳಿ ಸರ್, ಆಹಾರ ಸಂಸ್ಕರಣೆ ಬಗ್ಗೆ. 16 ಸಂಸ್ಕರಣಾ ಘಟಕಗಳ ಸ್ಥಾಪಿಸಲಿಕ್ಕೆ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಹೇಳಿದ್ವಿ ಸರ್. ಶಿವಕುಮಾರ್ ಅವರು ಹೇಳಿ ಸರ್ ಸ್ವಲ್ಪ. ಆಹಾರ ಸಂಸ್ಕರಣೆ ಅಂತ ಅಂದ್ರೆ ಒಂದೇ ಬೆಳೆಗಾಗಲಿ ಸೀಮಿತ ಅಲ್ಲ ಇದು. ನಿಮ್ಮ ಪ್ರದೇಶದಲ್ಲಿ ಯಾವ ಬೆಳೆಯನ್ನ ನೀವು ಬೆಳಿತೀರೋ ಆ ಬೆಳೆಯನ್ನ ಹಾಗೆ ಮಾರೋದ್ರ ಬದಲು ಒಂದು

ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ರೈತ ಬಾಂಧವರೇ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ನಿನ್ನೆ ಕೆಳದಿ ಶೋಭಾ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಮುಖ್ಯ ಆವರಣ ಸಾಗರ ತಾಲೂಕಿನಲ್ಲಿ ಜರುಗಿದ 13ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯ ಬಾನುಲಿ ವರದಿ ಕೇಳುವಿರಿ. ಪ್ರಸ್ತುತಿ ಮತ್ತು ವರದಿ ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ಮಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಮ್ಮ ಜೊತೆ ಒಬ್ಬ ಯುವ ರೈತ ಮೋಹಿತ್ ಯು. ಇವರು ಪುರಲೆ ಶಿವಮೊಗ್ಗ ತಾಲೂಕಾ ಮತ್ತು ಜಿಲ್ಲೆಯ ಒಬ್ಬ ಪ್ರಗತಿಪರ ಯುವ ರೈತ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡದೇ ಇದ್ರೂ ಕೂಡ ಕೃಷಿಯಲ್ಲಿ ಆಸಕ್ತಿ ಹೊಂದಿ ಇದರ ಜೊತೆಗೆ ಉದ್ದಿಮೆಯಾಗಿ ಉಪಕಸುಬಾಗಿ ಅಥವಾ ಉದ್ದಿಮೆಯಾಗಿ ಇಟ್ಟಿಗೆ ತಯಾರಿಕೆ ಮಾಡುವುದು ಕೂಡ ಇವರು ಈ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡು ತಮ್ಮ ಒಂದು ಜೀವನ ಜೊತೆಗೆ ಇನ್ನೊಬ್ಬರಿಗೂ ಕೂಡ ಇವರು ಕೆಲಸ ಕೊಟ್ಟಿದ್ದಾರೆ. ಈಗ ಈ ಒಂದು ಸಣ್ಣ ವಯಸ್ಸಿಲೇನೆ ಈ ತರ ಒಂದು ಕಾರ್ಯ ಸಾಧನೆ ಮಾಡಿ ಇವರು ಬೇರೆಯವರು ಕೂಡ ಮಾದರಿಯಾಗಿದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಪ್ರಥಮವಾಗಿ ನಿಮಗೆ ಈ ಒಂದು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ತೆ. ಹೇಳಿ ಮೋಹಿತ್, ಕೃಷಿಯ ಹಿನ್ನೆಲೆಯಿಂದ ನೀವು ಬಂದಿದ್ರಿ, ಎಷ್ಟು ಎಕರೆ ಜಮೀನಿತ್ತು ಮತ್ತೆ ಯಾವೆಲ್ಲ ಒಂದು ಬೆಳೆಗಳನ್ನ ಬೆಳೀತಾ ಇದ್ರಿ ಅಂತ? ನಮ್ದು ಒಂದು 1/2 ಎಕರೆ ಜಮೀನಿತ್ತು. ಅದರಲ್ಲಿ ಮುಂಚೆ ಸೊಪ್ಪು ರಾಗಿ ಮಾತ್ರ ಬೆಳೀತಾ ಇದ್ವಿ. ಈಗ ನೀರಿಂದು ಪ್ರಾಬ್ಲಮ್ ಇರೋದ್ರಿಂದ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ. ಎಷ್ಟು ನೀವು ಆಳಕ್ಕೆ ಹೋಗ್ಬೇಕಂತ ಹೇಳ್ತೀರಾ ನೀರಿದ್ ಮಾಡ್ಬೇಕಂದ್ರೆ? ಒಂದು ಬೋರ್ ಹಾಕ್ಸ್ಬೇಕಾದ್ರೂ ಒಂದು 500 ಅಡಿ ಹೋಗ್ಬೇಕಾಗಿದೆ. 500 ಅಡಿ ಅದು ಮಲೆನಾಡು ಶಿವಮೊಗ್ಗ ಸ್ಥಳದಲ್ಲಿ. ಈ ಕೃಷಿನ ಯಾಕೆ ನೀವು ಬಿಟ್ರಿ ಅಂತ? ಸುತ್ತಮುತ್ತ ಜಮೀನವರೆಲ್ಲ ಲೇಔಟ್ ಮಾಡಿದ್ರು, ಹಾಗಾಗಿ ನಾವು ಬೇಡ ಅಂತ, ನೀರಿಂದು ಆಗ್ಲಿಲ್ಲ, ಹಾಗಾಗಿ ಬಿಸ್ನೆಸ್ ಶುರು ಮಾಡಿದ್ವಿ ಇವಾಗ. ಇದು ಎಷ್ಟು ವರ್ಷದಿಂದ ಈ ಒಂದು ಇಟ್ಟಿಗೆ ತಯಾರಿಕೆ ಮಾಡ್ತಾ ಇದ್ರಿ? ಇಟ್ಟಿಗೆ ತಯಾರಿಕೆ ಈಗ ಒಂದು 2 ವರ್ಷದಿಂದ ಮಾಡ್ತಾ ಇದೀನಿ. 2 ವರ್ಷದಿಂದ ಇದು ಹೇಗೆ ಹೊಳಿತು ಇಟ್ಟಿಗೆನೆ ಇದನ್ನೇ ಯಾಕೆ ಮಾಡ್ಬೇಕನ್ಸ್ತು ನಿಮ್ಗೆ? ತುಂಬಾ ಫ್ಯಾಕ್ಟ್ರಿಗಳಿತ್ತು, ನಮಗೆ ಒಂದು ಕ್ವಾಲಿಟಿ ಕೊಡೋಣ, ಒಂದು ಹೊಸದಾಗಿ ನಾವು ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಕ್ವಾಲಿಟಿ ಕೊಟ್ಟು ಮಾಡ್ತಾ ಇದ್ದೀನಿ ಇವಾಗ. ಪೂರ್ವಭಾವಿಯಾಗಿ ಮತ್ತೆ ಪೂರ್ವ ಯೋಜನೆಯಂತೆ ಈ ಒಂದು ಇಟ್ಟಿಗೆ ತಯಾರಿಕೆ ಇದರ ಕ್ರಮದಲ್ಲಿ ತಾವೇನಾದ್ರು ತರಬೇತಿ ತಗೊಂಡಿದ್ದೀರಾ? ನೋಡಿದ್ದೀನಿ ಅಷ್ಟೇ, ತರಬೇತಿ ಯಾವ್ದು ಇಲ್ಲ. ತರಬೇತಿ ಏನು ಇಲ್ಲ? ಯಾವ್ದು ಇಲ್ಲ. ತರಬೇತಿ ಇಲ್ಲದೇ ಇದು ನೀವು ಯಾವ ರೀತಿಯಿಂದ ಮಾಡ್ತಾ ಇದ್ದೀರಿ? ತರಬೇತಿ ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ತರಬೇತಿ ಅಥವಾ ಹಿನ್ನೆಲೆ ಬೇಕಾಗಿರುತ್ತೆ. ಸೊ ಅಂತದ್ರಲ್ಲಿ ನೀವು ಸಡನ್ ಆಗಿ ಡೈರೆಕ್ಟ್ ಆಗಿ ಈ ಒಂದು ಇಟ್ಟಿಗೆ ತಯಾರಿ ಮಾಡ್ತಕ್ಕಂತ ಒಂದು ಇದರಲ್ಲಿ ಯಾವ ರೀತಿಯಿಂದ ನೀವು ತೊಡಗಿಸಿಕೊಂಡಿದ್ದೀರಿ? ಮುಂಚೆ ಒಂದ್ 2 ಫ್ಯಾಕ್ಟ್ರಿ ನೋಡಿದ್ದೆ, ಬಟ್ ಅದೇ ತರನೇ ನಾವು ಮಾಡ್ತಾ ಇದೀವಿ ಇವಾಗ. ಅಂದ್ರೆ ಸ್ವಲ್ಪ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಇದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಕಚ್ಚಾ ವಸ್ತುಗಳು ಮತ್ತೆ ಸಾಮಗ್ರಿಗಳಿಗೆ ಬಂದ್ರೆ ಏನೇನು ಬೇಕಾಗ್ತದೆ ತಯಾರಿಕೆ ಮಾಡ್ಬೇಕಾದ್ರೆ? ಒಂದು ಇಟ್ಟಾಗಿ ತಯಾರಿ ಮಾಡ್ಬೇಕಾದ್ರೆ ನಮಗೆ 6 mm ಸ್ಟೋನ್ ಬೇಕಾಗುತ್ತೆ. ಆಮೇಲೆ ಸ್ಯಾಂಡ್, ಸಿಮೆಂಟ್, ವಾಟರ್, ನೀರು. ಏನು ತಯಾರಿಕೆ ಮಾಡುವಂತ ಸ್ಥಳ ಎಷ್ಟು ಪ್ರದೇಶದಲ್ಲಿ ನೀವು ಇದನ್ನ ಹರಡ್ಕೊಂಡಿದ್ದೀರಿ ಇದು ಕೆಲಸಕ್ಕೆ? ಒಂದು 80x100 ಇದೆ ಫೀಟ್. ಆ ಒಂದು ಜಾಗದಲ್ಲಿ ಮಾತ್ರ ಕಚ್ಚಾ ಸಾಮಗ್ರಿಗಳು. ಕಾರ್ಮಿಕರ ಒಂದು ನಿರ್ವಹಣೆಗೆ ಬಂದ್ರೆ, ಯಾಕಂದ್ರೆ ಶಿವಮೊಗ್ಗದಲ್ಲಿನೂ ಅಂತಲ್ಲ, ರಾಜ್ಯದಲ್ಲಿ ಅಂತೂ ಅಲ್ಲ, ಇದು ನಮ್ಮ ದೇಶದ ಒಂದು ಸಮಸ್ಯೆ. ಕಾರ್ಮಿಕರ ಕೊರತೆ ಎದ್ದು ಕಾಣ್ತಾ ಇದೆ ಎಲ್ಲಿ ಕೂಡ. ಬೇರೆ ಊರಿಂದ ತಗೊಂಡ್ಬರೋದು ಇಲ್ಲ, ಬೇರೆ ರಾಜ್ಯದಿಂದ ಕಾರ್ಮಿಕರನ್ನ ತಂದ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತಕ್ಕಂತ ಒಂದು ಪರಿಸ್ಥಿತಿ ಇದೆ. ನಾವು ಇಲ್ಲೇ ಚಿಕ್ಕಮಂಗಳೂರು ಮತ್ತೆ ಮಡಿಕೇರಿ ಈ ಒಂದು ಕೃಷಿ ಕೆಲಸಕ್ಕೆ ಸುಮಾರು ಜನ ಹೊರಗಡೆಯಿಂದ, ಬಂಗಾಳದಿಂದನೋ ಇಲ್ಲ ಒಡಿಸಾದಿಂದನೋ ಇಲ್ಲ ಬಿಹಾರದಿಂದಲೋ ಇಲ್ಲ ಅಸ್ಸಾಂನಿಂದನೋ ಬಂದು ಕೆಲಸ ಮಾಡ್ಕೊಂಡು ಹೋಯ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ನೀವು ಹೇಗೆ ಇದು? ನಮಗೆ ಲೋಕಲ್ ಜನ ಸೆಟ್ ಆಗೋದಿಲ್ಲ. ಅವರು ತುಂಬಾ ಕೂಲಿ ಜಾಸ್ತಿ ಜಾಸ್ತಿ ಕೇಳ್ತಾರೆ. ಆಮೇಲೆ ಟೈಮಿಂಗ್ ಸರಿಯಾಗಿ ಬರೋದಿಲ್ಲ, ಒಂದ್ಸಲಿ ಬಂದ್ರೆ ಇನ್ನೊಂದ್ಸಲಿ ಬರೋದೇ ಇಲ್ಲ ಅವರು. ಹಾಗಾಗತ್ತೆ. ಹಂಗಾಗಿ ನಾವು UP ಅವ್ರನ್ನ ಇಟ್ಕೊಂಡಿದೀವಿ. ಎಷ್ಟು ಜನ ಇದಾರೆ? 4 ಜನ ಇದ್ದಾರೆ. 4 ಜನ 4 ಜನ